ಯಾವುದೇ ರೀತಿಯ ಬೆಂಕಿ ಬೀಳದೆ ಇರುವಂತದ್ದು, ಅರಣ್ಯದ ಮೇಲೆ ಯಾವುದೇ ರೀತಿಯ ಅತಿಕ್ರಮಣಗಳಾಗದೆ ಅಂತ ನಾವು ಗ್ರಾಮಸ್ಥರು ತಡೀತಾ ಇದ್ದೇವೆ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ಸಾರ್ವಜನಿಕರಿಂದ ಮತ್ತು ರೈತರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ dcc-empri@karnataka.gov.in. ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ, ಹಸಿರ ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಇದುವರೆಗೆ ಹವಾಮಾನ ಮಿತ್ರ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಹವಾಮಾನ ವೈಪರೀತ್ಯ ಎದುರಿಸುವುದು ಮತ್ತು ಸುರಕ್ಷಾ ಕ್ರಮ ಅನುಸರಿಸುವುದು ಹೇಗೆ ಈ ಕುರಿತು ಮಾಹಿತಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇದು ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಟೆಲಿಕ್ವಿಜ್ ನೇರ ಫೋನಿನ್ ರಸಪ್ರಶ್ನೆ ಕಾರ್ಯಕ್ರಮ. ನಿಮ್ಮ ಬುದ್ಧಿಗೊಂದು ಟಾನಿಕ್, ಮನರಂಜನೆಗಾಗಿ, ಜ್ಞಾನಾರ್ಜನೆಗಾಗಿ ಪ್ರತಿ ಕೊನೆಯ ಶನಿವಾರ ಹೊರತುಪಡಿಸಿ ಸಂಜೆ 5 ಗಂಟೆಗೆ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ತಪ್ಪದೇ ಕೇಳಿ, ಭಾಗವಹಿಸಿ, ನಿಮ್ಮ ಜ್ಞಾನವನ್ನು ವೃದ್ಧಿಸಿಕೊಳ್ಳಿ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆಗಳು 2211100 ಹಾಗೂ 2000093, ಎಸ್ಟಿಡಿ ಕ್ರಮಾಂಕ 08394. ಟೆಲಿಕ್ವಿಜ್. ಆತ್ಮೀಯರೇ, ನಿಮ್ಮ ಬಾನುಲಿಯಲ್ಲಿ ಕೊಂಚ ಮೋಜು ಕೊಂಚ ಮಸ್ತಿಯೊಂದಿಗೆ ಬುದ್ಧಿಗೆ ಚುರುಕು ಮುಟ್ಟಿಸುವ ನವನವೀನ ಆಟ ಆಟ ಹುಡುಗಾಟ ಪ್ರತಿ ತಿಂಗಳ 2ನೇ ಶುಕ್ರವಾರದಂದು ಸಂಜೆ 5 ಗಂಟೆಗೆ ನೇರ ಪ್ರಸಾರದಲ್ಲಿ ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆಗಳು 2211100 ಅಥವಾ 2000093, ಎಸ್ಟಿಡಿ ಕ್ರಮಾಂಕ 08394. ತಪ್ಪದೇ ಕೇಳಿ, ಭಾಗವಹಿಸಿ, ನೇರ ಫೋನಿನ್ ಆಟ ಹುಡುಕಾಟ. ಹಾಡಿನ ಬಂಡಿ, ಹಾಡಿನ ಬಂಡಿ, ಹಾಡಿನ ಬಂಡಿ, ಹಾಡಿನ ಬಂಡಿ, ಮನರಂಜನೆಯ ಬಂಡಿ, ಮಾತಿನ ಬಂಡಿ, ಸುಳಿವಿನ ಬಂಡಿ, ಗೀತೆಗಳ ಬಂಡಿ, ಕೇಳುಗರ ಬಂಡಿ, ಒಲವಿನ ಬಂಡಿ, ಪಯಣದ ಬಂಡಿ, ನೆಚ್ಚಿನ ಬಂಡಿ. ಪ್ರತಿ ಭಾನುವಾರ ಬೆಳಿಗ್ಗೆ 9:05 ನಿಮ್ಮ ನೆಚ್ಚಿನ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಪ್ರಸಾರವಾಗುತ್ತಿದೆ ಹಾಡಿನ ಬಂಡಿ. ಕೇಳುಗರೆ ಗಮನಿಸಿ, ಶ್ರೀ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ವಿಚಾರಣಾ ಆಯೋಗದ ನಿರ್ದೇಶನದಂತೆ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ವರ್ಗೀಕರಣ ಸಮೀಕ್ಷೆಯು ಕಾರ್ಯವು ಪ್ರಗತಿಯಲ್ಲಿದೆ. ಪ್ರಸ್ತುತ ಸಮೀಕ್ಷಾ ದಿನಾಂಕ ಮರು ನಿಗದಿ ವಿಸ್ತಾರವಾಗಿದೆ. ಪ್ರಸ್ತುತ ಗಣತಿದಾರರು ಮನೆ ಮನೆ ಸಮೀಕ್ಷೆ ನಡೆಸುತ್ತಿದ್ದು, ಸಮೀಕ್ಷೆಯಲ್ಲಿ ಒಂದು ವೇಳೆ ಕೈಬಿಟ್ಟು ಹೋದಂತಹ ಪರಿಶಿಷ್ಟ ಜಾತಿಯ ಕುಟುಂಬದವರು ಮತಗಟ್ಟೆವಾರು ಆಯೋಜಿಸುವ ವಿಶೇಷ ಶಿಬಿರಗಳಲ್ಲಿ ಭಾಗವಹಿಸಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ತಹಶೀಲ್ದಾರ್ ಹೊಸಪೇಟೆ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆಯನ್ನ ಕೇಳಿದಿರಿ. ಆತ್ಮ